ಹರಿ ನಿನ್ನ ಚರಣಗಳ. ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ. ಜಪವ ಮಾಡಿದರೇನು, ತಪವ ಮಾಡಿದರೇನು. ಪ್ರತಿ ಗುರುವಾರ ತಪ್ಪದೆ ಕೇಳಿ ಕನಕ ದೀಪ. ಅರಿತು ನಡೆಯಲಿ ಬೇಕು ನರಕಾಯ ಮೆತ್ತಿದ ಮೇಲೆ. ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ. ಕನಕ ದೀಪ ರೀ, ಒಂದ್ ಒಳ್ಳೆ ಇನ್ಶೂರೆನ್ಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗದಲ್ಲಿ STM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಚರ್ಮ ರೋಗದ ಕಾಯಿಲೆಯಾಗಿರುವ ತೊನ್ನು ರೋಗದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುವ ತಜ್ಞ ವೈದ್ಯರು ಡಾಕ್ಟರ್ ಸೌಮ್ಯಶ್ರೀ ಕೃಷ್ಣ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ. SDM ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ. SDM ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ SDM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. SDM ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ತೊನ್ನು. ನಾವು ಆಡು ಭಾಷೆಯಲ್ಲಿ ಬಿಳುಪು ಅಂತ ಹೇಳ್ತೀವಿ, ಇದಕ್ಕೆ ತೊನ್ನು ಅಂತ ಕೂಡ ಹೇಳ್ತಾರೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟು ನಂತರ ಕೇಳುಗರ ಕರೆಗಳಿಗೆ ಉತ್ತರ ನೀಡೋದಕ್ಕೆ ನಮ್ಮ ಸ್ಟುಡಿಯೋನಲ್ಲಿದ್ದಾರೆ ಡಾಕ್ಟರ್ ಸೌಮ್ಯಶ್ರೀ ಕೃಷ್ಣ ಅವರು. ಡಾಕ್ಟರ್ ಸೌಮ್ಯಶ್ರೀ ಕೃಷ್ಣ ಅವರು ಧಾರವಾಡದ SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇಲ್ಲಿ ಚರ್ಮರೋಗ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಸೌಮ್ಯಶ್ರೀ ಕೃಷ್ಣ ಅವರು ಮೂಲತಃ ಮಂಗಳೂರಿನವರು. ಇವರು ತಮ್ಮ MBBS ಪದವಿಯನ್ನು 2009 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಮಂಗಳೂರಿನ KS ಹೆಗ್ಡೆ ಮೆಡಿಕಲ್ ಕಾಲೇಜ್ನಲ್ಲಿ ಮತ್ತು ತಮ್ಮ MD ಸ್ನಾತಕೋತ್ತರ ಪದವಿಯನ್ನು 2014 ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಇಲ್ಲಿ ಪಡ್ಕೊಂಡ್ರು. 2021 ಧಾರವಾಡದ SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಚರ್ಮರೋಗ ವಿಭಾಗಕ್ಕೆ ಸೇರಿದ ಇವರು ಕಳೆದ 4 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಅವರು ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೇಳುಗರೆ, ಕಾರ್ಯಕ್ರಮದ ಮೊದಲಿಗೆ ತೊನ್ನು ಅಂದರೆ ಏನು, ತೊನ್ನು ಇರುವ ಲಕ್ಷಣಗಳೇನು, ಇದಕ್ಕೆ ಇರುವ ಚಿಕಿತ್ಸಾ ವಿಧಾನ, ಈ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಡಾಕ್ಟರ್ ಸೌಮ್ಯಶ್ರೀ ಕೃಷ್ಣ ಅವರು ಮಾಹಿತಿಯನ್ನು ಮಾಡಿಕೊಡ್ತಾರೆ. ನಂತರ ನಿಮ್ಮ ಕರೆಗಳನ್ನು ಸ್ವೀಕರಿಸ್ತೀವಿ. ನಮಸ್ಕಾರ. ಪ್ರತಿ ವರ್ಷ June 25 ವಿಶ್ವ ವಿಟ್ಟಿಲಿಗೋ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನ ವಿಟ್ಟಿಲಿಗೋ ಅಥವಾ ತೊನ್ನು ಕಾಯಿಲೆಯ ಕುರಿತು ಜನರಿಗೆ ಅರಿವು ಮೂಡಿಸುವ ಗುರಿಯನ್ನು ಹೊಂದಿದೆ. ಆದ್ದರಿಂದ ಇಂದು ನಾನು ತೊನ್ನು ಎಂದರೇನು, ಅದರ ವಿಧಗಳು, ಲಕ್ಷಣಗಳು ಹಾಗೂ ಚಿಕಿತ್ಸೆಗಳ ಬಗ್ಗೆ ನಿಮಗೆ ವಿವರಿಸಲಿದ್ದೇನೆ. ಮೊದಲಿಗೆ ವಿಟ್ಟಿಲಿಗೋ ಎಂದರೇನು ಮತ್ತು ಅದರ ಪ್ರಾಮುಖ್ಯತೆ ಬಗ್ಗೆ ತಿಳಿಯೋಣ. ತೊನ್ನು ಅಥವಾ ಬಿಳುಪು ಅಥವಾ ವಿಟಿಲಿಗೋ ಎಂಬುದು ಒಂದು ಚರ್ಮ ಸಂಬಂಧಿತ ಸ್ಥಿತಿ. ಮೆಲನೋಸೈಟ್ ಎಂಬ ಕೋಶ ನಾಶವಾಗುವುದರಿಂದ ಸಂಭವಿಸುತ್ತದೆ. ಇದು ರೋಗಿಯ ಮೇಲೆ ಉಂಟು ಮಾಡುವ ಸಾಮಾಜಿಕ ಹಾಗೂ ಮಾನಸಿಕ ಒತ್ತಡದಿಂದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈಗ ಮುಂದೆ ವಿಟಿಲಿಗೋ ಹೇಗೆ ಸಂಭವಿಸುತ್ತದೆ ಅಂತ ನೋಡೋಣ. ವಿಟಿಲಿಗೋಗೆ ನಿಖರವಾದ ಕಾರಣ ಇನ್ನೂ ಶೋಧನೆಯಲ್ಲಿದೆ. ಆದರೆ ಕೆಲವು ಸಾಧ್ಯತೆ ಇರುವ ಕಾರಣಗಳೆಂದರೆ, ಮೊದಲನೆಯದು ಆಟೋಇಮ್ಯೂನ್ ಸಮಸ್ಯೆ. ಈ ಆಟೋಇಮ್ಯೂನ್ ಸಮಸ್ಯೆ ಅಂದರೆ ನಮ್ಮ ದೇಹದ ಪ್ರತಿರೋಧಕ ವ್ಯವಸ್ಥೆಯೇ ಈ ತೊಂದರೆಗೆ ಕಾರಣ. ಸಾಮಾನ್ಯವಾಗಿ ನಮ್ಮ ಚರ್ಮದಲ್ಲಿ ಮೆಲನಿನ್ ಎಂಬ ಪಿಗ್ಮೆಂಟ್ ನಮ್ಮ ಚರ್ಮ, ಕೂದಲು ಹಾಗೂ ಕಣ್ಣುಗಳಿಗೆ ಬಣ್ಣವನ್ನು ನೀಡುವ ಪ್ರಮುಖ ಕೆಲಸ ಮಾಡುತ್ತದೆ. ಹಾಗೂ ಈ ಮೆಲನಿನ್ ಪಿಗ್ಮೆಂಟ್ ಅನ್ನೋದು ಸೂರ್ಯನ ಕಿರಣದಿಂದಲೂ ರಕ್ಷಿಸುತ್ತದೆ. ಈ ಮೆಲನಿನ್ ಅನ್ನು ಉತ್ಪಾದಿಸುವ ಕೋಶದ ಹೆಸರು ಮೆಲನೋಸೈಟ್. ವಿಟಿಲಿಗೋದಲ್ಲಿ ನಮ್ಮ ದೇಹದ ಪ್ರತಿರೋಧಕ ವ್ಯವಸ್ಥೆ ಈ ಮೆಲನೋಸೈಟನ್ನು ನಾಶ ಮಾಡುತ್ತದೆ. ಇದರ ಪರಿಣಾಮ ಮೆಲನಿನ್ ಉತ್ಪಾದನೆ ಆಗುವುದಿಲ್ಲ ಹಾಗೂ ಚರ್ಮದಲ್ಲಿ ಬಿಳಿ ಮಚ್ಚೆಗಳು ಮೂಡುತ್ತದೆ. ಎರಡನೇ ಕಾರಣ, ಅನುವಂಶಿಕತೆ. ಕುಟುಂಬದಲ್ಲಿ ಯಾರಿಗಾದರೂ ಈ ತೊಂದರೆ ಇದ್ದರೆ ಇತರರಿಗೆ ಈ ತೊಂದರೆ ಸಂಭವನೀಯತೆ ಹೆಚ್ಚು. ಮುಂದೆ ಈ ಕಾಯಿಲೆಯ ಲಕ್ಷಣಗಳ ಬಗ್ಗೆ ನೋಡೋಣ. ತೊನ್ನು ಯಾವುದೇ ವಯಸ್ಸಿನಲ್ಲಿ ಪ್ರಾರಂಭವಾಗಬಹುದಾದರೂ ಸಾಮಾನ್ಯವಾಗಿ 30 ವರ್ಷಕ್ಕಿಂತ ಮುಂಚೆ ಕಾಣಿಸಿಕೊಳ್ಳುತ್ತದೆ. ಆರಂಭದಲ್ಲಿ ಚರ್ಮದ ಮೇಲೆ ಬಿಳಿ ಬಣ್ಣದ ಚುಕ್ಕಿಗಳು ಅಥವಾ ಬಿಳಿ ಮಚ್ಚೆಗಳಾಗಿ ಕಾಣಿಸಿಕೊಳ್ಳಬಹುದು ಹಾಗೂ ನಂತರ ಬೇರೆ ಭಾಗಗಳಿಗೆ ಹರಡಬಹುದು. ಸಾಮಾನ್ಯವಾಗಿ ವಿಟಿಲಿಗೋ ಕೈಕಾಲು, ಮುಖ, ಬೆನ್ನು, ತುಟಿ, ಜನನಾಂಗ ಅಥವಾ ಯಾವುದೇ ದೇಹ ಭಾಗದ ಮೇಲೆ ಕಾಣಿಸಿಕೊಳ್ಳಬಹುದು. ಈಗ ವಿಟಿಲಿಗೋ ಅಥವಾ ತೊನ್ನಿನ ವಿಧಗಳ ಬಗ್ಗೆ ತಿಳಿಯೋಣ. ಮೊದಲನೆಯ ವಿಧ ಸೆಗ್ಮೆಂಟಲ್ ವಿಟಿಲಿಗೋ ಅಂತ ಅಂತೀವಿ. ಇದು ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಲ್ಲಿ ಪ್ರಾರಂಭವಾಗುತ್ತದೆ ಹಾಗೂ ಬಿಳಿ ಮಚ್ಚೆಗಳು ದೇಹದ ಒಂದು ಭಾಗಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಎರಡನೇ ವಿಧ ಆಕ್ರೋಫೇಷಿಯಲ್ ವಿಟಿಲಿಗೋ. ಈ ವಿಧದ ತೊನ್ನಿನಲ್ಲಿ ಬಿಳಿ ಮಚ್ಚೆಗಳು ಕೈ ಕಾಲುಗಳು, ಬೆರಳುಗಳು ಹಾಗೂ ಮುಖದ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ. ಮೂರನೇ ವಿಧ ಮ್ಯೂಕೋಸಲ್ ವಿಟಿಲಿಗೋ. ಈ ವಿಧದಲ್ಲಿ ಬಾಯಿ ಅಥವಾ ಮೂಗಿನ ಒಳಭಾಗದಲ್ಲಿ ಬಿಳಿ ಮಚ್ಚೆಗಳು ಕಾಣಿಸಿಕೊಳ್ಳಬಹುದು. ಇನ್ನೊಂದು ವಿಧ ಫೋಕಲ್ ವಿಟಿಲಿಗೋ. ಇದರಲ್ಲಿ ಬಿಳಿ ಮಚ್ಚೆಗಳು ಒಂದೇ ಜಾಗಕ್ಕೆ ಸೀಮಿತವಾಗಿರುತ್ತದೆ. ಕೊನೆಯ ವಿಧ ವಿಟಿಲಿಗೋ ಯೂನಿವರ್ಸಾಲಿಸ್. ಈ ಪ್ರಕಾರದಲ್ಲಿ ದೇಹದ 80%ಕ್ಕಿಂತ ಹೆಚ್ಚು ಚರ್ಮ ಬಿಳಿ ಮಚ್ಚೆಗಳಿಂದ ಕೂಡಿರುತ್ತದೆ. ಈಗ ವಿಟಿಲಿಗೋಗೆ ಇರುವ ಚಿಕಿತ್ಸೆಗಳ ವಿಧಗಳನ್ನು ತಿಳಿದುಕೊಳ್ಳೋಣ. ಬಹಳಷ್ಟು ಜನರಿಗೆ ಟ್ರೀಟ್ಮೆಂಟ್ ಕುರಿತು ತುಂಬ ಪ್ರಶ್ನೆಗಳಿರುತ್ತೆ. ವಿಟಿಲಿಗೋದಲ್ಲಿ ಚಿಕಿತ್ಸೆ ಸಮಯ ನಾವು ಅರ್ಥ ಮಾಡ್ಕೋಬೇಕಂದ್ರೆ ವಿಟಿಲಿಗೋದಲ್ಲಿ ಚಿಕಿತ್ಸೆ ಸಮಯ ತೆಗೆದುಕೊಳ್ಳಬಹುದು ಮತ್ತು ಎಲ್ಲರೂ ಒಂದೇ ರೀತಿಯಲ್ಲಿ ಪ್ರತಿಕ್ರಿಯಿಸುವುದಿಲ್ಲ. ಇದಲ್ಲದೆ ಚಿಕಿತ್ಸೆಗಳ ಫಲಿತಾಂಶವು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬದಲಾಗಬಹುದು. ಉದಾಹರಣೆಗೆ, ಯಾವ ದೇಹ ಭಾಗದಲ್ಲಿ ಕೂದಲು ಇರುವುದಿಲ್ಲವೋ, ಉದಾಹರಣೆಗೆ ತುಟಿ ಅಥವಾ ಅಂಗೈ, ಅಂಥ ದೇಹ ಭಾಗಗಳು ಚಿಕಿತ್ಸೆಗೆ ಅಷ್ಟೊಂದು ಪ್ರತಿಕ್ರಿಯಿಸುವುದಿಲ್ಲ. ವಿಟಿಲಿಗೋ ಚಿಕಿತ್ಸೆಯಲ್ಲಿ ಇನ್ನೊಂದು ಅಂಶ ಏನು ತಿಳಿಯಬೇಕಂದರೆ, ಈ ರೋಗವು ಹೇಗೆ ಬೆಳೆಯುತ್ತದೆ ಎಂದು ಹೇಳುವುದು ಕಷ್ಟ. ಚಿಕಿತ್ಸೆ ಇಲ್ಲದೆ ಮಚ್ಚೆಗಳು ಅಭಿವೃದ್ಧಿಗೊಳ್ಳುವುದನ್ನು ನಿಲ್ಲಿಸಬಹುದು. ಒಂದು ವೇಳೆ ಬಿಳಿ ಮಚ್ಚೆಗಳು ವೇಗವಾಗಿ ಬೇರೆ ದೇಹ ಭಾಗಗಳಿಗೆ ಹರಡುತ್ತಿದ್ದರೆ ಅದು ಹರಡದಂತೆ ಔಷಧಿಗಳು ಲಭ್ಯವಿದೆ. ಮುಖ್ಯವಾಗಿ ಕ್ರೀಮ್ಗಳು, ಲೋಷನ್ಗಳ ಬಳಕೆಯಿಂದ ಚರ್ಮದ ಬಣ್ಣವನ್ನು ಹಿಂಪಡೆಯಬಹುದು. ಇನ್ನೊಂದು ಪ್ರಮುಖವಾದ ಚಿಕಿತ್ಸೆ ಎಂದರೆ ಲೈಟ್ ಟ್ರೀಟ್ಮೆಂಟ್ ಅಥವಾ ಫೋಟೋಥೆರಪಿ ಅಂತ ಏನಂತೀವಿ ಅದು. ಈ ಚಿಕಿತ್ಸೆಯಲ್ಲಿ ರೋಗಿಯು ವಾರದಲ್ಲಿ 2-3 ಬಾರಿ ಲೈಟ್ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಬಹುದು. ಇನ್ನೊಂದು ಥರದ ಚಿಕಿತ್ಸೆ ಅಂದರೆ ಶಸ್ತ್ರಚಿಕಿತ್ಸೆ. ಯಾರಲ್ಲಿ ಬಿಳಿ ಮಚ್ಚೆಗಳು ಬೇರೆ ಕಡೆ ಹರಡದೆ ಅದೇ ಜಾಗದಲ್ಲಿ ಇದ್ದರೆ ಅಂಥವರಲ್ಲಿ ಶಸ್ತ್ರಚಿಕಿತ್ಸೆ ಮಾಡಬಹುದು. ಕೊನೆಯದಾಗಿ ಲೇಸರ್ ಟ್ರೀಟ್ಮೆಂಟ್ ಕೂಡ ಲಭ್ಯವಿರುತ್ತದೆ. ಈಗ ವಿಟಿಲಿಗೋ ಇರುವವರು ಪಾಲಿಸಬೇಕಾದ ಕೆಲವು ನಿಯಮಗಳನ್ನು ಹೇಳ್ತೀನಿ. ಮೊದಲನೆಯದು, ವಿಟಿಲಿಗೋ ಇರೋರಿಗೆ ಭಾಳ ಒತ್ತಡ ಇರುತ್ತೆ, ಮಾನಸಿಕ ಒತ್ತಡ ಅಂತೂ ತುಂಬ ಇರುತ್ತೆ. ಸೊ ಒತ್ತಡವನ್ನು ಕಡಿಮೆ ಮಾಡಬೇಕು. ಧ್ಯಾನ, ಯೋಗ ಅಥವಾ ವ್ಯಾಯಾಮ ಮೂಲಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಬೇಕು. ಆಹಾರ ಪದ್ಧತಿ, ಹಸಿರು ತರಕಾರಿ, ಹಣ್ಣುಗಳನ್ನು ಸೇವಿಸಬೇಕು. ವೈಜ್ಞಾನಿಕ ಸಂಶೋಧನೆ ಪ್ರಕಾರ ಯಾವುದೇ ಆಹಾರ ಪದಾರ್ಥಗಳಿಂದ ವಿಟಿಲಿಗೋ ಸಂಭವಿಸುವುದಿಲ್ಲ. ಮೂರನೇ ನಿಯಮ ಅಂದರೆ ಸೂರ್ಯನ ಕಿರಣಗಳಿಂದ ರಕ್ಷಣೆ. ಈ ವಿಟಿಲಿಗೋ ಇರುವವರ ಚರ್ಮವು ಸೂರ್ಯನ ಬೆಳಕಿಗೆ ಹೆಚ್ಚು ಸೂಕ್ಷ್ಮವಾಗಿರುತ್ತದೆ. ಆದ್ದರಿಂದ ಬಿಸಿಲಿಗೆ ಹೋಗುವ ಮುನ್ನ ಒಳ್ಳೆಯ ಸನ್ಸ್ಕ್ರೀನನ್ನು ಬಳಸಬೇಕು. ಈಗ ವಿಟಿಲಿಗೋ ಬಗ್ಗೆ ಇರುವ ಕೆಲವು ತಪ್ಪು ಕಲ್ಪನೆಗಳ ಬಗ್ಗೆ ನೋಡೋಣ. ಈ ವಿಟಿಲಿಗೋ ಎಂಬುದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವುದಿಲ್ಲ, ಸಾಂಕ್ರಾಮಿಕವಲ್ಲ. ಇದು ಯಾವ ಕ್ಯಾನ್ಸರ್ ಅಥವಾ ಕುಷ್ಠರೋಗಕ್ಕೆ ಸಂಬಂಧಿಸಿಲ್ಲ. ಇದು ಜೀವಘಾತಕವಲ್ಲ, ಅಂದರೆ ವಿಟಿಲಿಗೋದಿಂದ ಯಾವುದೇ ಆರೋಗ್ಯದ ಅಪಾಯಗಳು ಉಂಟಾಗುವುದಿಲ್ಲ. ಕೊನೆಯದಾಗಿ ವಿಟಿಲಿಗೋ ಬಗ್ಗೆ ಹೇಳುವುದಾದರೆ, ವಿಟಿಲಿಗೋದಿಂದ ಬಳಲುತ್ತಿರುವವರ ಬಗ್ಗೆ ಕೀಳರಿಮೆ ಬೇಡ. ಬಹಳಷ್ಟು ಜನ ವಿಟಿಲಿಗೋದಿಂದ ಬಳಲುತ್ತಿರುವವರು ಸಮಾಜದಲ್ಲಿ ವಿಟಿಲಿಗೋ ಅನ್ನು ಸ್ವೀಕರಿಸಿ ಸಾಕಷ್ಟು ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಅದರಲ್ಲಿ ವಿನ್ನಿ ಹಾರ್ಲೋ ಅವರು ಒಬ್ಬರು. ಕೆನಡಾ ದೇಶದ ಮಾಡೆಲ್ ಆಗಿದ್ದಾರೆ. ವಿಟಿಲಿಗೋ ಬಗ್ಗೆ ಜಾಗೃತಿಯನ್ನು ಹೆಚ್ಚಿಸಲು ಮತ್ತು ಅದಕ್ಕೆ ಅಂಟಿಕೊಂಡಿರುವ ಕಳಂಕವನ್ನು ಕಡಿಮೆ ಮಾಡಲು ನಾವೆಲ್ಲ ಕೈ ಜೋಡಿಸೋಣ. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ಸೌಮ್ಯಶ್ರೀ ಅವರೇ. ಬಹಳಷ್ಟು ವಿವರವಾದ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಕೇಳುಗರಲ್ಲಿ ಒಂದೆರಡು ಅರಿಕೆಗಳು ಏನು ಅಂದರೆ, ಮೊದಲನೇದಾಗಿ ನಿಮ್ಮ ರೇಡಿಯೋ ಸೆಟ್ಟನ್ನು ದೂರ ಇಟ್ಟು ಪ್ರಶ್ನೆ ಕೇಳ್ರಿ. ಎರಡನೇದಾಗಿ ಇವತ್ತಿನ ವಿಷಯ ವಿಟಿಲಿಗೋ ಅಥವಾ ತೊನ್ನು ಅಥವಾ ಬಿಳುಪು, ಈ ವಿಷಯಕ್ಕೆ ಸಂಬಂಧಪಟ್ಟದ್ದು ಆಗಿರಲಿ ಅಂತ ಹೇಳ್ತಾ ಮೊದಲ ಕರೆ ಯಾರ್ದು ನೋಡೋಣ. ಹಲೋ, ನಮಸ್ತೆ. ನಮಸ್ತೆ, ವಿಜಯಪುರದ ಬಾಬುರಾವ್ ಕುಲಕರ್ಣಿ ಮಾತಾಡೋದು. ಪ್ರಶ್ನೆ ಕೇಳ್ರಿ ಬಾಬುರಾವ್. ಈಗ ತೊನ್ನು ರೋಗಕ್ಕೆ ಬರ್ಬೇಕಾದ್ರೆ ಈ ಶುಗರ್ ಇದ್ದವ್ರಿಗೂ ಬರ್ತದೆ ಅಂತ ಹೇಳ್ತಾರೆ, ಅದು ನಿಜಾನಾ ಹೇಗೆ? ನಮಸ್ತೆ ಬಾಬುರಾವ್ ಅವರೇ. ನಿಮ್ಮ ಪ್ರಶ್ನೆ ಶುಗರ್ ಇದ್ದವ್ರಿಗೆ ತೊನ್ನು ಬರುತ್ತಾ ಅಂತ ಅಲ್ವಾ? ಆ ತರ ಹಂಗೇನಿಲ್ಲ. ಶುಗರ್ ಇರ್ಲಿ ಇಲ್ಲದೆ ಇರ್ಲಿ ಎಲ್ಲರಿಗೂ ಅದು ಸಾಮಾನ್ಯವಾಗಿ 1% ಚಾನ್ಸ್ ಇರುತ್ತೆ ಬರೋದು. ಸೊ ಶುಗರ್ ಇರಲಿ ಇಲ್ಲದೆ ಇರಲಿ ಎಲ್ಲರಿಗೂ ಸಮಾನವಾಗೇನೆ ಬರುತ್ತೆ. ಅದು ಶುಗರ್ ಇದ್ದವರಿಗೆ ಜಾಸ್ತಿ ಬರುತ್ತೆ, ಶುಗರ್ ಇಲ್ದಿದ್ದವ್ರಿಗೆ ಬರಲ್ಲ ಅಂತ ಹಂಗೇನೂ ಇಲ್ಲ. ತೊನ್ನು ಕಾರಣ ಏನ್ರಿ ಬರ್ಬೇಕಾದ್ರೆ? ಕಾರಣ ನಾನು ಹೇಳಿದ್ದಲ್ಲ, ಇದರಲ್ಲೇ ಹೇಳಿದ್ದೆ, ದೇಹದ ಪ್ರತಿರೋಧಕ ವ್ಯವಸ್ಥೆ ನಮ್ಮ ಮೆಲನೋಸೈಟ್ ಎಂಬ ಕೋಶವನ್ನು ನಾಶ ಮಾಡಿದಾಗ ಮೆಲನಿನ್ ಉತ್ಪಾದನೆ ಆಗೋದಿಲ್ಲ. ಸೊ ಅಲ್ಲಿ ಆಗ ಬಿಳಿ ಮಚ್ಚೆಗಳು ಬರುತ್ತದೆ. ನಮಸ್ಕಾರ. ಹಲೋ ಹಲೋ ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡೋದು? ಮೇಡಮ್ ಅದು ನಾನು ಕುಂದಾನಗರಿ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳ್ಕೋಡದಿಂದ ಶಿವಲಿಂಗಯ್ಯ ಹಿರೇಮಠ ಮಾತಾಡಿದ್ರೆ. ಹೇಳ್ರಿ ಶಿವಲಿಂಗಯ್ಯ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ತೆ ಶಿವಲಿಂಗಯ್ಯ ಅವ್ರೆ, ಹೇಳಿ. ನಾನು ಪ್ರಶ್ನೆ ಏನಂದ್ರೆ ಮೇಡಮ್, ಇದು ಇದನ್ನು ಇದು ಬರದೇ ಆಗಿರುವ ಏನಾದರೂ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೋದ್ರಿ ಮೇಡಮ್ ರೀ? ಬರದೇ ಇರೋ ಥರ ಆ ಥರ ಏನು ಮುಂಜಾಗ್ರತೆ ಕ್ರಮ ಏನು ಇರೋದಿಲ್ಲ. ಸನ್ಸ್ಕ್ರೀನ್ ಅನ್ನು ರೆಗ್ಯುಲರ್ ಆಗಿ ಬಳಸ್ಕೋಬಹುದು, ಬಿಸಿಲಿಂದ ಸ್ವಲ್ಪ ಕಿರಣಗಳಿಂದ ರಕ್ಷಣೆ ಪಡೀಲಿಕ್ಕೆ ಇದು ಮಾಡ್ಕೋಬಹುದು. ಆ ಥರ ಬರದೇ ಇರೋ ಥರ ಹಂಗೇನು ಇರೋದಿಲ್ಲ. ಮತ್ತೆ ಇನ್ನೊಂದು ನನಗೆ ಡೌಟ್ ಅಂದ್ರೆ, ಅವರು ಬಳಸಿದಂತ ಸೋಪನ್ನ ಬಳಸಿದ್ರೆ ಉಳಿದವರಿಗೂ ಬರ್ಬೋದು? ಇಲ್ಲ ಇಲ್ಲ ಇಲ್ಲ, ಸಾಂಕ್ರಾಮಿಕವಲ್ಲ, ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಒಂದು ಹೇಳಕ್ ಇಷ್ಟಪಡ್ತಾನ್ರಿ, ಇವ್ರ ಅಜ್ಜನ್ರ ಇವ್ರ ಮ್ಯಾಗ ಇದು ಮಾಡ್ತಾರ ಮೇಡಮ್ ರೀ, ಅದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ನೀವು ಎಲ್ಲರಿಗೂ ಹೇಳ್ಬೋದು, ಹೇಳ್ರಿ ಮೇಡಮ್. ನೀವು ತಿಳುವಳಿಕೆ ಹೇಳಿದ್ರ ಮುಖಾಂತರ ಹೇಳಿದಾರೆ, ಈಗಾಗಲೇ ಇನ್ನೊಂದ್ಸಲ ಹೇಳ್ತಾರ ಆಮೇಲೆ. ಹಲೋ ಹಲೋ ಹಲೋ. ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡೋದು? ನಾವು ಸ್ವಾತಿ ಕುಸುಗಲ್ ಅಂತ ಮೇಡಮ್. ಪ್ರಶ್ನೆ ಕೇಳ್ರಿ ಸ್ವಾತಿ. ಈಗ ನಮ್ಮ ಅತ್ತೆ ಅವ್ರಿಗಿದೆ ಮೇಡಮ್, ಅವ್ರ ಬಟ್ಟೆನ ಕೂಡಿಸಿ ಹೋಗಿ ಹಾಕ್ಲಿಕ್ಕೆ ಇಟ್ಟಿರ್ತೇವೆ ಮೇಡಮ್, ಹಂಗೆ ಏನಾದ್ರೂ ಸಮಸ್ಯೆ ಆಗತ್ತಾ? ನಮಸ್ತೆ ಸ್ವಾತಿ ಅವರೇ. ಮೇಡಮ್, ಇದು ತೊನ್ನು ಎನ್ನುವುದು ಸಾಂಕ್ರಾಮಿಕ ರೋಗವಲ್ಲ, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಆತರ ಹರಡೋದಿಲ್ಲ ಅದು. ಆತರ ಹಂಗಿಂದ ಏನು ಬರಲ್ಲ ಅದು. ಅವ್ರಿಗೆ ಸ್ವಲ್ಪ ತುಟಿಯಲ್ಲಿ ಇದೆ, ಸ್ವಲ್ಪ ಜನನೇಂದ್ರಿಯದಲ್ಲಿ ಇದೆ, ಆಮೇಲೆ ದುಬ್ಬದಲ್ಲಿ ಸ್ವಲ್ಪ ಇದೆ. ಅದನ್ನೇನಾದ್ರೂ ಪರಿಹಾರ ಸಿಗತ್ತಾ ಮೇಡಮ್ ಅದಕ್ಕೆ? ಟ್ರೀಟ್ಮೆಂಟ್ ಚಿಕಿತ್ಸೆ ಅಂತೂ ಇದೆ. ನೀವು ನಿಮ್ಮ ಹತ್ತಿರದ ಚರ್ಮರೋಗ ತಜ್ಞರನ್ನು ಭೇಟಿಯಾಗ್ಬೋದು, ಇಲ್ಲಾಂದ್ರೆ SDMಗಾದ್ರೂ ಬಂದು ಅಲ್ಲಿ ಸರಿಯಾದ ತಪಾಸಣೆ ಮಾಡಿಸ್ಕೊಂಡು ಸೂಕ್ತ ಚಿಕಿತ್ಸೆಯನ್ನು ಲಭ್ಯವಿದೆ. ನಮ್ಗೆ ಇಲ್ಲಿ ಎದೆ ಭಾಗದಲ್ಲಿ ಬಿಳಿ ಚುಕ್ಕಿ ಚುಕ್ಕಿ ಆಗಿದೆ, ಅದನ್ನ ಚಿಬ್ಬು ಅಂತಾರೆ ಮೇಡಮ್, ಅದಕ್ಕೇನಾದ್ರೂ ಟ್ರೀಟ್ಮೆಂಟ್ ಇದೆಯಾ ಮೇಡಮ್? ಚಿಬ್ಬಿಗೂ ಟ್ರೀಟ್ಮೆಂಟ್ ಇದೆ. ಹಲೋ ಹಲೋ ಹಲೋ ಮೇಡಮ್. ನಮಸ್ತೆ, ಯಾರು ಮಾತಾಡೋದು? ನಾವು ಬೈಲಹೊಂಗಲ ಕಂಪನಿಯಿಂದ ಮಲ್ಲಪ್ಪ ಸೋಳಂಕಿ ಅಂತ ರೀ. ಹೇಳ್ರಿ ಮಲ್ಲಪ್ಪ, ಪ್ರಶ್ನೆ ಕೇಳ್ರಿ. ಚರ್ಮ ರೋಗದ ಲಕ್ಷಣಗಳು ಏನ ಅಂತ ಕೇಳ್ಬೇಕು ಅಂತ ಹಾಕಿದ್ದೀರಿ ಮೇಡಮ್. ಚರ್ಮ ರೋಗ ಅಂದ್ರೆ ಬಹಳಷ್ಟು ರೋಗ ಬರ್ತಾವ ಮಲ್ಲಪ್ಪ. ಇವತ್ತಿನ ವಿಷಯ ತೊನ್ನು. ತೊನ್ನು ಅಂದ್ರೆ ಬಿಳುಪು. ಅದ್ರ ಬಗ್ಗೆ ಏನಾದ್ರೂ ಪ್ರಶ್ನೆ ಅದೇನು ನಿಮ್ದು? ಇಲ್ರಿ, ಮೈ ಒಂದಿಟ್ಟ ಕೆರ್ಸೋದ್ರಿ ಮೇಡಮ್. ಅದ್ರ ಅಲ್ಲ, ಕೆರ್ಸೋದು ಬೇರೆ, ಬಿಳುಪು ಬೇರೆ. ಇವತ್ತಿನ ವಿಷಯ ಬಿಳುಪು ಮಲ್ಲಪ್ಪ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ನಾವು ಬಾದಾಮಿ ತಾಲೂಕು ಕಾಲ್ರ ಕೊಪ್ಪದಿಂದ ಮಾತಾಡಿದ್ರೆ ಮೇಡಮ್. ನಿಮ್ಮ ಹೆಸರು? ಈರಯ್ಯ ರೀ. ಹೇಳ್ರಿ ಈರಯ್ಯ. ಇದು ಸೋರಿಯಾಸಿಸ್ ಬಂದವ್ರಿಗೆ ಇದು ತೊನ್ನ ಬರ್ತದೇನು? ಸೋರಿಯಾಸಿಸ್ ಬೇರೆ, ತೊನ್ನ ಬೇರೆ. ನಮಸ್ತೆ ಈರಯ್ಯ ಅವರೇ, ಸೋರಿಯಾಸಿಸ್ ಕಾಯಿಲೆನೆ ಬೇರೆ, ತೊನ್ನು ಕಾಯಿಲೆನೆ ಬೇರೆ. ಹೌದ್ರಿ? ಸೋರಿಯಾಸಿಸ್ ಬಂದವ್ರಿಗೆ ತೊನ್ನ ಬರ್ಬೋದು ಏನು? ಹೆಂಗ್ರಿ? ಆ ಥರ ಏನೂ ಇಲ್ಲ. ಅದೇ ಬಂದವರಿಗೆ ಸೋರಿಯಾಸಿಸ್ ಇದ್ದವರಿಗೆ ತೊನ್ನು ಬರುತ್ತಂತ, ಆ ಥರ ಏನೂ ಇಲ್ಲ. ಓಕೆ ಓಕೆ, ಥ್ಯಾಂಕ್ಸ್ ಮೇಡಮ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಾನು ಬೆಳಗಾವಿ ಡಿಸ್ಟ್ರಿಕ್ಟ್ ಕತ್ತಿನ ತಾಲೂಕಿಂದ ದೇವರ ಡಿಸ್ಟ್ರಿಕ್ಟ್ ರಾಮನ್ ಮಾತಾಡಿದ್ರಿ. ಏನು ಹೆಸರು ತಮ್ಮದು? ಬಸ್ಲಿಂಗ್ ನಾಯಕ. ಹಾಂ, ಪ್ರಶ್ನೆ ಕೇಳ್ರಿ. ಇದು ಅನವಶ್ಯಕವಾಗಿ ಮುಂದೆ ಬರ್ಬೋದಾ? ನೀವು ಒಬ್ಬರಿಗೆ ಕೇಳಿದ್ರು ಹೆರಿಡಿಟಿ ಇದೆಯಾ ಅಂತ ಕೇಳ್ತೀನಿ. ಹಾಂ, ವಿಟಿಲಿಗೋ ಅಲ್ಲಿ ಅನುವಂಶಿಕತೆ ಇರುತ್ತೆ. ಯಾರಾದರೂ ಕುಟುಂಬದಲ್ಲಿ ಕುಟುಂಬದವರಿಗೆ ಈ ತೊನ್ನು ಇತ್ತಂದರೆ ಒಂದು 5-6% ಚಾನ್ಸ್ ಸ್ವಲ್ಪ ಜಾಸ್ತಿ ಬರುತ್ತೆ, ಅವರಿಗೆ ಆಗುವ ಸಾಧ್ಯತೆ ಇರುತ್ತೆ. ನಾರ್ಮಲ್ ಜನರಿಗಿಂತ 5-6% ಸ್ವಲ್ಪ ಜಾಸ್ತಿ ಸಂಭಾವನೆ ಇರುತ್ತೆ ಅಂಥವರಲ್ಲಿ. ಮೇಡಮ್ ಇನ್ನೊಂದು ಪ್ರಶ್ನೆ ರೀ. ಹಾಂ, ಇದು ಮಾಂಸದಿಂದ ಬಾತುಗಳು ಅಂತ ಅಂತಂದ್ರೂ ಇದು ಇಲ್ಲ, ಆ ಥರ ಆಹಾರ ಪದಾರ್ಥಗಳಿಂದ ಯಾವುದೇ ವಿಟಿಲಿಗೋ ಅಥವಾ ತೊನ್ನಿಗೇನು ಸಂಬಂಧ ಇಲ್ಲ. ಹಲೋ, ದಾವಡ ತಾಲೂಕು ಮರವಳ್ಳಿಯಿಂದ ಸ್ಪೆಷಲ್ ಹುರುಳಿ ಮಾತಾಡೋದಿದೆ. ಹೇಳ್ರಿ ಪ್ರಶ್ನೆ ಕೇಳ್ರಿ. ಈಗ ಅವ್ರು ಬಿಳುತ್ತಿದ್ದವರು ಅವ್ರು ತೀರ್ಕೊಂಡಾಗ ನಮ್ಮಲ್ಲಿ ಹಳ್ಳಿ ಆಯ್ತು ಅಥವಾ ಸಿದ್ಧಾಗೈತಿ ಹೊರತು ಅವ್ರ ಕುಡಿ ಪದ್ಧತಿ ಇಟ್ಕೊಂಡಿರ್ತಾರಲ್ಲ, ಅವ್ರ ಸಮಾಧಿ ಮಾಡೋದಿಲ್ಲ, ಮಣ್ಣು ಮಾಡೋದಿಲ್ಲ. ಅದು ಈ ಡಾಕ್ಟ್ರಿಗೆ ಸಂಬಂಧ ಪಡೋದಿಲ್ಲಲ್ಲ ಶ್ರೀಶೈಲ ಅವರೇ, ಅದು ನಮ್ಮ ನಮ್ಮ ಸಾಮಾಜಿಕ ಆಚರಣೆ ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟದ್ದು. ಹಲೋ ಹಲೋ ಡಾಕ್ಟರ್, ನಾ ಬಾಲ್ಕೋಟೆಯಿಂದ ಹನುಮಸಾಗರ್ ಅಂತೇಳಿ ಮಾತಾಡ್ಕತ್ತೀನಿ. ಹೇಳ್ರಿ ಧ್ರುವ ಅವರು. ನಮಸ್ಕಾರ ನಮಸ್ಕಾರ, ಮಂಜಾ ಪುರಾಣಿಕ ಮೇಡಮ್ ಅವರಲ್ಲ ಸರ್? ಹೌದೌದು ಹೇಳ್ರಿ. ತಮ್ದು ನಮ್ದು ಭಯ ವಿಲಾಭ ಸಂಬಂಧ ಹೇಳ್ರಿ. ಫಿಸಿಕಲ್ ಹ್ಯಾಂಡಿಕ್ಯಾಪ್ದಾಗ ಬಂದಿರ್ತೀನಿ. ಪ್ರಶ್ನೆ ಕೇಳ್ರಿ. ಕ್ವಶನ್ ಅಂತಂದ್ರೆ ಈ ಲ್ಯೂಕೋಡರ್ಮಾ ಮತ್ತು ತೊನ್ನಿಗೆ ಏನಾರ ಡಿಫ್ರೆನ್ಸ್ ಅದ ಏನು? ಮತ್ತು ಎರಡನೇದ್ದು ಅಂದರೆ ಫಾರಿನ್ದ ಸ್ಕಿನ್ ಗ್ರಾಫ್ಟಿಂಗ್ ಬೇರೆ ಮಾಡಿಬಿಡ್ತಾರೆ. ತೊನ್ನಿಗಿನ ಬರ್ತ ಅಂತಂದ್ರೆ ಅವ್ರ ಟ್ರೀಟ್ಮೆಂಟ್ಗಿಂತ ಸ್ಕಿನ್ನೇ ಚೇಂಜ್ ಮಾಡಿಬಿಡ್ತಾರೆ. ಆ ಟೆಕ್ನಾಲಜಿ ನಮ್ಮ ಇಂಡಿಯಾದಾಗ ಬಂದದೇನು? ಫಾರಿನ್ದಾಗ ಅಡ್ವಾನ್ಸ್ ಕಂಟ್ರೀಸ್ನಾಗ ಈ ಪ್ರಶ್ನೆ ಐತ್ರಿ ಮೇಡಮ್. ಹೇಳ್ತಾರೆ ಲ್ಯೂಕೋಡರ್ಮಾ ಮತ್ತು ವಿಟಿಲಿಗೋ. ಲ್ಯೂಕೋಡರ್ಮಾ ಅಂದರೆ ಎಲ್ಲ ವಿಟಿಲಿಗೋದಿಂದಾನೇ ಬಿಳಿ ಆಗಬೇಕಂತೇನಿಲ್ಲ, ಬೇರೆ ಬೇರೆ ಕಾರಣಗಳಿಂದನೂ ಚರ್ಮ ಬಿಳಿ ಆಗ್ಬೋದು. ಏನಾದರೂ ಕೆಮಿಕಲಿಂದ, ಏನಾದರೂ ಬೇರೆ ಕಾರಣಗಳಿಂದ ಆಗಿರ್ಬೋದು. ಅದಕ್ಕೆ ಬ್ರಾಡಾಗಿ ಲ್ಯೂಕೋಡರ್ಮಾ ಅಂತೀವಿ. ಲ್ಯೂಕೋಡರ್ಮಾದಲ್ಲಿ ಒಂದು ಕಾರಣ ವಿಟಿಲಿಗೋ. ಮೆಲಿನಿನ್ ಕಡಿಮೆ ಇರ್ತದಲ್ಲ? ಹೌದು ಹೌದು, ಆ ಮೆಲನೋಸೈಟ್ ಎಂಬ ಕೋಶ ನಾಶವಾಗಿರೋದ್ರಿಂದ ಮೆಲನಿನ್ ಉತ್ಪಾದನೆ ಆಗೋದಿಲ್ಲ. ಮೆಲನಿನ್ ಉತ್ಪಾದನೆ ಆಗೋದಿಲ್ಲ ಅಂದರೆ ಅಲ್ಲಿ ಚರ್ಮದಲ್ಲಿ ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ತದೆ. ಹಾಂ, ಫಸ್ಟ್ ಮೊದಲನೇ ಕಾರಣ ನಮ್ಮ ದೇಹದ ಪ್ರತಿರೋಧಕ ವ್ಯವಸ್ಥೆಯಿಂದಾನೇ ಆ ಮೆಲನೋಸೈಟ್ ಕೋಶ ನಾಶವಾಗುತ್ತೆ, ಅದಕ್ಕೆ ಮೆಲನಿನ್ ಆಗೋದಿಲ್ಲ. ಎರಡನೇ ಕಾರಣ ಅನುವಂಶಿಕತೆ ಇರುತ್ತೆ. ಮತ್ತೆ ಇನ್ನೊಂದು ಪ್ರಶ್ನೆ ಅವ್ರು ಕೇಳಿದ್ರು ಸ್ಕಿನ್ ಗ್ರಾಫ್ಟಿಂಗ್ ಬಗ್ಗೆ. ಈಗಾಗಲೇ ತಾವು ಹೇಳಿದ್ರಿ ಅದ್ರ ಬಗ್ಗೆ. ಸ್ಕಿನ್ ಗ್ರಾಫ್ಟಿಂಗ್ ಯಾವುದಾದ್ರೂ ಬಿಳಿ ಮಚ್ಚೆಗಳು ಭಾಳ ದೊಡ್ಡದಾಗಿತ್ತಂದರೆ ಅದಕ್ಕೆ ಒನ್ ಆಫ್ ದ ಟ್ರೀಟ್ಮೆಂಟ್ ಸ್ಕಿನ್ ಗ್ರಾಫ್ಟಿಂಗ್ ಇರುತ್ತೆ ಅದಕ್ಕೆ. ಹಲೋ ಹಲೋ ಹಲೋ, ನಮಸ್ತೆ ಹೇಳ್ರಿ. ಮಂಜುನಾಥ್ ನಾಳೆಯರ್ ಅಂತ ಹೇಳ್ಬೇಕಂದ್ರೆ ಹೇಳ್ರಿ. ಇವಾಗ ಇದು ಬರ್ತದಲ್ರಿ ಬಿಳಿ ತನ್ನಿ ಅಂತ ಬರತ್ ಆಪರೇಷನ್ ಮಾಡಿ ಬರ್ತದೆ ಹೆಂಗ? ಇವಾಗ ಇಲ್ಲ ಆಪರೇಷನ್ ಮಾಡ್ಲಿಕ್ಕೆ ಬರ್ತದೇನೋ ತೊನ್ನು ಬಂದದ್ದನ್ನ ಅಂತ ಕೇಳ್ತಾರೆ. ಗ್ರಾಫ್ಟ್ ಥರ ಗ್ರಾಫ್ಟಿನ ಚಿಕಿತ್ಸೆ ಬರುತ್ತದು. ಆ ಜಾಗಕ್ಕೆ ಬೇರೆ ನಾರ್ಮಲ್ ಬಣ್ಣ ಇರೋ ಜಾಗ ತೆಗೆದು ಆ ಬಿಳ್ಪಿರೋ ಜಾಗಕ್ಕೆ ಹಾಕ್ಬೋದು, ಅದಕ್ಕೆ ಸ್ಕಿನ್ ಗ್ರಾಫ್ಟಿಂಗ್ ಅಂತೀವಿ ನಾವು. ಸೊಲ್ಯೂಷನ್ ಅಂದರೆ ಟ್ರೀಟ್ಮೆಂಟ್ ಅದ ಅಂತ ಹೇಳಿದ್ರಲ್ಲ, ಹೋಗಿ ಡಾಕ್ಟರ್ ಹತ್ರ ಭೇಟಿ ಆಗಬೇಕು. ಹಲೋ ಹಲೋ ರೀ ನಮಸ್ತೆ. ನಾವು ರಾಯಬಾಗ್ ಇಂದ ಭೀಮರಾವ್ ಕೊಕಾಟೆ ಮಾತಾಡಿದ್ರಿ. ಕೇಳ್ರಿ ಪ್ರಶ್ನೆ ಭೀಮರಾವ್. ಅದು ಇದನ್ನ ಅನುವಂಶಿಕ ಅನ್ರಿ ಚರ್ಮ ರೋಗದ ಈ ತೊನ್ನು ಅನುವಂಶಿಕ? ಹೌದು ಹೂನ್ರಿ. ಅದು ಅಪ್ಪಗತ್ರಿ ಮಗು ಬಂದೈತ್ರಿ ಅಲ್ಲ, ಅಪ್ಪನಿಗಿದ್ರ ಮಗಗ್ ಬರ್ತದೇನು ಅಂತ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. 5-6% ಸ್ವಲ್ಪ ಜಾಸ್ತಿ ಚಾನ್ಸಸ್ ಇರುತ್ತೆ ಬರೋದು. ಇಲ್ಲಿ ಒಬ್ರಿಗೆ ಬಂದೈತ್ರಿ. ಹಲೋ ಹಲೋ ನಮಸ್ತೆ. ಏನ್ ಹೆಸರು? ಮುರುಗಪ್ಪ ಮಲ್ಗಾಮ್ ಸರ್. ಹೇಳ್ರಿ ಮುರುಗಪ್ಪ ಪ್ರಶ್ನೆ ಕೇಳ್ರಿ. ಹಲೋ. ಮಳಿ ಬಾಳ ಬರ್ಲೈತ್ರಿ, ಮತ್ತೊಂದು ಕರೀತೀವ್ರಿ. ಸರಿ ಸರಿ. ಹಲೋ ಸ್ವಲ್ಪ ಇನ್ನೊಂದು ಪ್ರಶ್ನೆ ಇತ್ತು. ಈ ಫಾರಿನ್ ಸ್ಕ್ರೀನ್ ಗ್ರಾಫ್ಟಿಂಗ್ ಹೇಳಿದ್ರು, ಅದಕ್ಕೆ ಉತ್ತರನೂ ಹೇಳಿದ್ರು ಧ್ರುವ ಅವರು. ಅದು ಅದು ಒಂದೇ ಪ್ರಶ್ನೆ ಇದ್ರು ಮೇಡಮ್ ಪ್ಲೀಸ್. ಅಲ್ಲ ಅದಕ್ಕೆ ಉತ್ತರ ಹೇಳ ಆತೀಗ. ಹಲೋ ಹಲೋ ಹಲೋ ಹಲೋ ನಮಸ್ತೆ. ನಮಸ್ತೆ. ನಾವು ಇಲ್ಲಿ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಿಂದ ಚಿಕ್ಕೋಮಾಡಿದ್ ಮಾತಾಡ್ತಿರೋದು. ತಮ್ಮ ಹೆಸರು? ಗಿರಿಜಣ್ಣ ಅಂತ ಹೇಳಿ. ಹೇಳಿ ಪ್ರಶ್ನೆ ಕೇಳಿ ಗಿರಿಜಣ್ಣ. ಇದಕ್ಕೆ ತೊಂದಿಗೆ ಇದು ಸೋಪ್ ಕೂಡ ಚೇಂಜ್ ಮಾಡ್ಬೋದೇನ್ರಿ? ಸೋಪ್ ಹೋಗ್ತದಾ, ಪರಿಹಾರ ಆಗ್ಬೋದಾ? ಸೋಪ್ ಪರಿಹಾರ ಇರಲ್ಲ ಗಿರಿಜಣ್ಣ ಅವರೇ. ಇದು ಅಂಟು ರೋಗ ಅಲ್ಲರಿ? ಇಲ್ಲ ಅಂಟು ರೋಗ ಅಲ್ಲ, ಇದು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ ಇದು. ಮತ್ತೆ ಗಿರಿಜಣ್ಣ, ಸೋಪ್ ಬದಲಾಯಿಸೋ ಬದಲಿ ಚಿಕಿತ್ಸೆ ಅದ ಅಂತ ಹೇಳಿದ್ರು ಡಾಕ್ಟರು. ಎಲ್ಲಾ ತರದ ಚಿಕಿತ್ಸೆ ಇದೆ ಇದಕ್ಕೆ. ಹಲೋ ಹಲೋ ಹಲೋ ನಮಸ್ತೆ. ಇನ್ನೊಂದು ಪ್ರಶ್ನೆ ಇರ್ತೀವಿ. ಸ್ಕ್ರೀನ್ ಗ್ರಾಫ್ಟಿಂಗ್ ಫಾರಿನ್ ಸ್ಕ್ರೀನ್ ಗ್ರಾಫ್ಟಿಂಗ್ ಮಾಡ್ತಾರೆ, ಇಂಡಿಯಾದಾಗ ಟೆಕ್ನಾಲಜಿ ಇದೆ, ಸ್ಕ್ರೀನ್ ಗ್ರಾಫ್ಟಿಂಗ್ ಮಾಡ್ಬಿಡ್ತಾರೆ. ಧ್ರುವ ಅವ್ರ, ಅದಕ್ಕೆ ನಿಮ್ ಕರೆ ಕಟ್ ಆಗಿತ್ತು, ನಾವು ಉತ್ತರ ಹೇಳಿದ್ವಿ ನಿಮಗ. ಸ್ಕಿನ್ ಗ್ರಾಫ್ಟಿಂಗ್ ಇದೆ. ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ತೆ. ಗುಲ್ಬರ್ಗ ಜಿಲ್ಲೆ ಸಾಗರ ತಾಲೂಕ ಗ್ರಾಮದ ಲಾಲ್ ಮೊಹಮ್ಮದ್ ಮಾತಾಡಿದ್ರಿ ಮೇಡಮ್. ಪ್ರಶ್ನೆ ಕೇಳ್ರಿ ಲಾಲ್ ಮೊಹಮ್ಮದ್. ಮೇಡಮ್ ಅವರೇ, ಇದು ಪೆನ್ ಏನು ಇದೆಯಲ್ಲ, ನಾನ್ ವೆಜ್ ತಿಂದ್ರೂ ಬರುತ್ತೆ ಅಥವಾ ನಾನ್ ವೆಜ್ ತಿಲ್ಲಾರ್ದವರೆಗೂ ಬರುತ್ತೆ ಅಂತ ಏನಾರ, ನಾನ್ ವೆಜ್ ಅಲ್ಲಿ ಜಾಸ್ತಿ ಇದ್ರ ಪ್ರಮಾಣ ಏನಾರ ಇದೇನಂತ ಕೇಳ್ಬೇಕಾಗಿತ್ತು. ಈ ತೊನ್ನಿನಲ್ಲಿ ವೈಜ್ಞಾನಿಕವಾಗಿ ಸಂಶೋಧನೆ ಪ್ರಕಾರ ಯಾವುದೇ ಆಹಾರ ಪದಾರ್ಥಗಳಿಂದ, ವೆಜ್ ಆಗ್ಲಿ ನಾನ್ ವೆಜ್ ಆಗ್ಲಿ, ಆ ತರ ಆಹಾರ ಪದಾರ್ಥಗಳಿಂದ ಏನು ಬರೋದಿಲ್ಲ ಇದು. ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ನಮ್ಮ ಊರಲ್ಲೆಲ್ಲ ನಾನ್ ವೆಜ್ ತಿಂದ್ರೆ ಬರುತ್ತೆ ಅಂತ ಹೇಳ್ತಿದ್ರು. ಬಹಳ ಜನ ಬಹಳ ಆಹಾರ ಪದಾರ್ಥಗಳಿಗೆ ವಿಟಿಲಿಗೋ ಅಥವಾ ತೊನ್ನನ್ನ ಹೇಳ್ತಾರೆ, ಬಟ್ ವೈಜ್ಞಾನಿಕ ಸಂಶೋಧನೆ ಪ್ರಕಾರ ಆ ತರ ವೆಜ್ ಆಗ್ಲಿ ನಾನ್ ವೆಜ್ ಆಗ್ಲಿಂದ ಯಾವುದೇ ಇದರಿಂದ ವಿಟಿಲಿಗೋ ಬರೋದಿಲ್ಲ. ತುಂಬಾ ಧನ್ಯವಾದಗಳು. ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ನಾವು ರೋಣ ತಾಲೂಕು ಹಿರಾಳಿಂದ ಮಾತಾಡೋದು ಸರ್. ಮೇಡಮ್ ತಮ್ಮ ಹೆಸರು? ನಮ್ಮ ಹೆಸರು ರಾಜಸಾಗ್ ರಾತಿ ಅಂತ ಹೇಳಿ. ಹೇಳ್ರಿ ಪ್ರಶ್ನೆ ಕೇಳ್ರಿ. ಇದು ವಂಶ ಪರಂಪರೆ ಅಂತ ಬರ್ತಂತ್ರಿ ಮೇಡಮ್? ಅದೇ ಈಗ 3-4 ಜನ ಕೇಳಿದ್ರು, ಹೇಳಿದ್ರು ಇನ್ನೊಂದ್ಸಲ ಹೇಳ್ತಾರೆ. ಇದು ಅನುವಂಶಿಕ. ಹೌದು. ಯಾರಲ್ಲಿ ಅವರ ತಂದೆ ತಾಯಿ ಅಥವಾ ಕುಟುಂಬದಲ್ಲಿ ಯಾರಿಗಾದ್ರೂ ಈ ತೊನ್ನು ಇತ್ತಂದ್ರೆ ಬರುವ ಸಾಧ್ಯತೆಗಳು ನಾರ್ಮಲ್ ಜನರಕ್ಕಿಂತ ಸ್ವಲ್ಪ ಜಾಸ್ತಿಯಾಗೇ ಇರುತ್ತೆ. ಹಲೋ ಡಾಕ್ಟರ್, ಸಾಮಾನ್ಯವಾಗಿ ಈ ತೊನ್ನಿನ ಬಗ್ಗೆ ನಮ್ಮ ಕೇಳುಗರಲ್ಲಿ ತಪ್ಪು ಗ್ರಹಿಕೆಗಳು ಜಾಸ್ತಿ ಇರ್ತದೆ. ಅಂದ್ರೆ ಯಾವುದೋ ದೇವರ ಕಾಟದಿಂದ ಬಂದದ ಈ ತರ. ಈ ಒಂದು ಮೂಢನಂಬಿಕೆ ಬಗ್ಗೆ ಏನು ಹೇಳ್ತೀರಿ? ಬಹಳಷ್ಟು ಮೂಢನಂಬಿಕೆಗಳು ಈ ತೊನ್ನಿನಲ್ಲಿ ಫುಲ್ ಹುಟ್ಕೊಂಡು ಬಿಟ್ಟಿದೆ. ಆಹಾರ ಪದಾರ್ಥದಲ್ಲಾದರೆ ಆಹಾರ ಪದಾರ್ಥಗಳಲ್ಲಿ ಈ ಥರ ನೀವು ಹೇಳ್ದಂಗೆ ಎಲ್ಲ ಈ ಮೂಢನಂಬಿಕೆಗಳು ಆ್ಯಕ್ಚುಲಿ ಭಾಳ ರೋಗಿ ಮೇಲೆ ಭಾಳ ಪರಿಣಾಮ ಬೀಳುತ್ತೆ. ಅದು ಸಾಮಾಜಿಕವಾಗಿ ಭಾವನಾತ್ಮಕವಾಗಿ ಭಾಳ ಒತ್ತಡದಿಂದ ರೋಗಿ ಈ ಸಮಾಜದಲ್ಲಿ ಇರ್ತಾರೆ. ಹೌದು ಹೌದು. ಸೊ ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ನಮಸ್ಕಾರ, ಲ್ಯೂಕೋಡರ್ಮಾಕ ಫೋಟೋ ಥೆರಪಿ ಅದಲ್ರಿ ಮೇಡಮ್? ಲ್ಯೂಕೋಡರ್ಮಾಕ ಫೋಟೋ ಥೆರಪಿ ಇದೆ, ಮೆಲನಿನ್ ಹಾರ್ಮೋನ್ ಆರ್ಟಿಫಿಷಿಯಲ್ ಇಂಜೆಕ್ಟ್ ಮಾಡಬಹುದು ಏನಂತ ಎರಡು ಪ್ರಶ್ನೆಗಳು. ಫೋಟೋಥೆರಪಿ ಚಿಕಿತ್ಸೆ ಅವೈಲೇಬಲ್ ಇರುತ್ತೆ, ಅದರಲ್ಲಿ ಬೇರೆ ಬೇರೆ ಥರದ ಫೋಟೋಥೆರಪಿ ಇರುತ್ತೆ. ನ್ಯಾರೋ ಬ್ಯಾಂಡ್ ಫೋಟೋಥೆರಪಿ ಅಂತ ಇರುತ್ತೆ, ಪೂವಾ ಅಂತ ಇರುತ್ತೆ, ಡಿಫ್ರೆಂಟ್ ಟೈಪ್ ಇರುತ್ತೆ ಅದರಲ್ಲಿ ಫೋಟೋಥೆರಪಿಯಲ್ಲಿ. ಮತ್ತೆ ಇನ್ನೊಂದು ಏನು ಕೇಳಿದ್ರೆ, ಮೆಲನಿನ್ ಹಾರ್ಮೋನ್ ಅಲ್ಲ, ಅದೊಂದು ಪಿಗ್ಮೆಂಟ್, ಅದೊಂದು ಬಣ್ಣ ಕೊಡುವಂತದ್ದೊಂದು ಪಿಗ್ಮೆಂಟ್ ಅದು ಮೆಲನಿನ್. ಅದನ್ನ ಆರ್ಟಿಫಿಷಿಯಲಿ ಹಂಗೆ ಆ ತರ ಇಂಜೆಕ್ಟ್ ಮಾಡೋಕೆ ಬರಲ್ಲ, ಅದರಲ್ಲಿ ಬೇರೆ ತರ ವಿಧ ಶಸ್ತ್ರಚಿಕಿತ್ಸೆಯಲ್ಲಿ ಅದನ್ನ ಮೆಲನಿನ್ ಅನ್ನ ಕಲ್ಚರ್ ಮಾಡಿಬಿಟ್ಟು ಆ ಬಿಳಿ ಬಿಳುಪೆಲ್ಲಿದೆ ಅಲ್ಲಿ ಹಾಕ್ಬೋದು. ಹಲೋ ಹಲೋ ನಮಸ್ಕಾರ ಸರ್. ನಮಸ್ತೆ ಸರ್, ಮೇಳಿಗೆಂದ್ರಿಗೆ ಕಾಳಪ್ಪ ಮಾತಾಡೋದು ಸರ. ಏನ್ ಹೆಸರು? ಕಾಳಪ್ಪ ಬಡಿಗೇರ ಸರ್. ಹಾ ಹೇಳ್ರಿ ಕಾಳಪ್ಪ. ಅದು ಒಂದು ಹುಟ್ಟ ಹುಡುಗಿ ರೇಸ್ ಸ್ವಲ್ಪ ಗೆಜ್ಜಾಗ ಸ್ವಲ್ಪ ಬಿಳಪ್ಪೈತ್ರಿ, ಅವ್ರ ಅವರಿಗಿಲ್ಲ ಅವ್ರ ಅಪ್ಪಾರಿಗಿಲ್ಲ ಸರ್, ಅದು ಏನ್ ಕಾರಣದ ಮಾತ್ರ? ಅದು ಅಲ್ಲ, ನೀವು ಡಾಕ್ಟರ್ ಹತ್ರ ತೋರಿಸ್ದೆ ಹೆಂಗ್ ಗೊತ್ತಾಗ್ಬೇಕು? ಡಾಕ್ಟರ್ ತೋರಿಸಿವ್ರಿ, ಅದು ಹೋಗ್ರಿ ಅಂತಾರ. ಅದು ಬಿಳುಪ್ ಅಂತಾನೆ ಹೇಳಿದಾರ? ಬಿಳುಪ್ ಅಂತ ಹೇಳ್ಯಾರೇ ಮರ. ಅವ್ರ ತಂದೆ ತಾಯಿಗೆ ಯಾರಿಗೂ ಇಲ್ವಾ ಬಿಳುಪು? ಯಾರು ಮನೆಗೆ ಯಾರಿಗೂ ಇಲ್ರಲ್ಲ. ಬಿಳುಪಿಗೆ ಚಿಕಿತ್ಸೆಗಳು ಇದೆ, ಕ್ರೀಮ್, ಚಿಕ್ಕ ಮಗು ಆಗಿರೋದ್ರಿಂದ ಕ್ರೀಮ್ಗಳು ಲೋಷನ್ಗಳು ಅದ್ರ ಅವೈಲೇಬಲ್ ಇರುತ್ತೆ. ನೀವು ಒಂದ್ಸಲ ನಿಮ್ಮ ಅವರ ಹತ್ತಿರದ ಚರ್ಮರೋಗ ತಜ್ಞರನ್ನು ಭೇಟಿ ಆಗಿಬಿಟ್ಟು ಅದರ ಚಿಕಿತ್ಸೆ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಕೆ ಹೇಳಿ. ಹೋಗಲ್ಲ ಅದು. ಹಲೋ, ಈಗ ಡಾಕ್ಟರ್ ನಾವು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕು. ಏನಂದ್ರೆ ಇದು ಬಾಹ್ಯವಾಗಿ ಮನುಷ್ಯನಿಗೆ ಹೊರಗೆ ಕಾಣೋದ್ರಿಂದ ಅವರಲ್ಲಿ ಒಂದು ಸೋಷಿಯಲ್ ಸ್ಟಿಗ್ಮಾ ಅಂತ ಹೇಳ್ತೀವಿ, ಸಾಮಾಜಿಕವಾಗಿ ಬೆರೆಯೋದು, ಯಾವುದೋ ಒಂದು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹೋಗೋದು, ಇಂಥದ್ರ ಬಗ್ಗೆ ಜನರು ತುಂಬ ಸಂಕೋಚ ಪಟ್ಕೊಳ್ತಾರೆ ಆ ಸಮಸ್ಯೆ ಇರುವವರು. ವೈದ್ಯರಾಗಿ ತಾವೇನು ಹೇಳಕ್ಕೆ ಬಯಸ್ತೀರಿ? ನನ್ನ ಪ್ರಕಾರ ಇದು ಬರೀ ಹೊರಗಡೆ ಅಷ್ಟೇ, ನೋಡೋಕ್ಕಷ್ಟೇ ಜನರಿಗೆ ಕಾಣತ್ತಷ್ಟೇ. ನಾನು ಕೊನೆಯದಾಗಿ ಒಂದು ಹೇಳಿದ್ದೆ, ವಿಟಿಲಿಗೋ ಬಗ್ಗೆ, ವಿಟಿಲಿಗೋ ಇದ್ದವ್ರಿಗೆ ಆ ಥರ ಫಸ್ಟ್ ಅವರೇ ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು. ಆಕ್ಸೆಪ್ಟ್ ಮಾಡಿ ಸಮಾಜದಲ್ಲಿ ಆ ಮುಜುಗರತೆಯನ್ನು ಮರೆತು ಅವರು ಬೆರಿಬೇಕು, ಆಗ ಮಾತ್ರ ಬೇರೆಯವರು ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ನಾನು ಒಬ್ರದ್ದು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ, ವಿನ್ನಿ ಹಾರ್ಲೋ ಅಂತ, ಅವರು ಕೆನಡಾ ದೇಶದಲ್ಲಿ ಮಾಡೆಲ್ ಆಗಿಬಿಟ್ಟು ವಿಟಿಲಿಗೋನೇ, ಅವರು ವಿಟಿಲಿಗೋ ಇದ್ದು ಅದನ್ನೇ ಆಕ್ಸೆಪ್ಟ್ ಮಾಡಿಕೊಂಡು ಪ್ರಪಂಚದಾದ್ಯಂತ ಒಂದು ಸ್ಫೂರ್ತಿಯಾಗಿದ್ದಾರೆ. ಸೊ ಅಂಥವ್ರನ್ನೆಲ್ಲ ನೋಡಿಬಿಟ್ಟು ವಿಟಿಲಿಗೋ ಇರುವವರು ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಸಮಾಜದಲ್ಲಿ ಬೆರಿಬೇಕು. ಹಲೋ ಹಲೋ ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ನಾವು ಲೋಕಾಪರ್ಣಿತ್ರ ಮಾತಾಡೋದ್ರಿ, ಭಾರತಿ. ಹೇಳ್ರಿ ಪ್ರಶ್ನೆ ಕೇಳ್ರಿ ಭಾರತಿ. ಇಲ್ಲ, ಮೋನ್ಯಾಗ ಒಂದ್ ಹುಡುಗಗ್ರಿ 12 ವರ್ಷದ ಐತ್ರಿ. ಅವ್ರ ಮನ್ಯಾಗ ಏನ್ ಯಾವ್ದು ಏನ್ ಬಿಳುಪು ಪಳುಪು ಏನಿಲ್ರಿ, ಅದು ಹುಡುಗಗ ಎಲ್ ತೋರಿಸಿದ್ರು ಕಡಿಮೆ ಆಗಲ್ರಿ. ಅದಕ್ಕೇನ್ ಪರಿಹಾರ ರೀ, ಏನ್ ನಿಮ್ ಕಡೆ ಬರ್ಬೇಕು ಎಲ್ಲಿ ಹೇಳ್ತಾರೆ ಡಾಕ್ಟರ್? ಬಿಳುಪಿಗೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದಾರಮ್ಮ ಅವರು? ಹ್ಞೂನ್ರಿ, ತೋರಿಸ್ಯಾರ್ರಿ, ಮತ್ತೆ ದೇವ್ರ ದೇವರಿಗೆ ಎಲ್ಲ ಇದನ್ ಮಾಡ್ಯಾರ್ರಿ, ಅದೇನ ಇದಾಗಿಲ್ರಿ, ಕಡಿಮೆ ಆಗಿಲ್ರಿ. ಅದೇ ನಾನು ಆಗ್ಲೇ ಹೇಳಿದ್ದೆ, ವಿಟಿಲಿಗೋ ಒಬ್ಬರಿಗೆ ಒಬ್ಬರಿಗೆ ಹೆಂಗೆ ಟ್ರೀಟ್ಮೆಂಟ್ಗೆ ಸ್ಪಂದಿಸುತ್ತೆ ಎಲ್ಲರಿಗೂ ಅದೇ ಥರ ಸ್ಪಂದಿಸಲ್ಲ. ಒಬ್ಬೊಬ್ಬರಿಗೆ ಚೆನ್ನಾಗಿ ಏನು ಟ್ರೀಟ್ಮೆಂಟ್ ಇಲ್ಲದೇ ನಾರ್ಮಲ್ ಆಗಿ ಬಣ್ಣ ಬರುತ್ತೆ, ಇನ್ನು ಕೆಲವರಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟರು ಅದು ಸ್ವಲ್ಪ ಅಷ್ಟೊಂದು ಪ್ರತಿಕ್ರಿಯೆ ಕೊಡುವುದಿಲ್ಲ. ಸೊ ನೀವು ನಿಮ್ಮ ಹತ್ತಿರದ ಚರ್ಮರೋಗ ತಜ್ಞರನ್ನು ಭೇಟಿ ಆಗ್ಬೋದು, ಇಲ್ಲಾಂದರೆ SDM ಆಸ್ಪತ್ರೆಗೆ ಬಂದುಬಿಟ್ಟು ಒಂದ್ಸಲ ತೋರಿಸ್ಬಿಟ್ಟು ಯಾವುದೆಲ್ಲ ಅವರು ಮೊದಲು ಏನೆಲ್ಲ ಚಿಕಿತ್ಸೆ ತೊಗೊಂಡಿದ್ದಾರೆ ಅದರದ್ದೆಲ್ಲ ಚೀಟಿ ಎಲ್ಲ ತೊಗೊಂಡು ಬಂದು ತೋರಿಸಿ ಮತ್ತೆ ಮುಂದಿನ ಚಿಕಿತ್ಸೆಗೆ ಮಾಡ್ಕೋಬೋದು ಅವ್ರಿಗೆ. ಹಲೋ, ಮೆಡಿಸಿನಲ್ ಟ್ರೀಟ್ಮೆಂಟ್ ತನ್ನಿಗೆ ಅಥವಾ ಸರ್ಜರಿ ಸರ್ಜರಿಗೆ ಮಾಡಬಹುದಾ? ಫಾರಿನ್ ಸರ್ಜರಿ ಮಾಡ್ತಾರೆ ತನ್ನಿಗೆ. ಧ್ರುವ ಅವರ ಬಹಳಷ್ಟು ಕರೆ ಅವ, ಧ್ರುವ ಅವರ ತಪ್ಪು ತಿಳ್ಕೋಬೇಡ್ರಿ, ಬಹಳಷ್ಟು ಕರೆ ಇದೆ. ಹಲೋ ಹಲೋ ನಮಸ್ತೆ ರೀ. ನಮಸ್ತೆ ನಮಸ್ತೆ. ಅದು ಈ ತೊಂಡೆ ರೋಗಕ್ಕೆ ಟ್ಯಾಬ್ಲೆಟ್ಸ್ ಇರ್ತಾವ್ರಿ? ಹಾಂ, ಟ್ಯಾಬ್ಲೆಟ್ಸ್ ಔಷಧಗಳು ಎಲ್ಲ ಅವೈಲೇಬಲ್ ಇರುತ್ತೆ. ಭಾಳ ಕಡೆ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮತ್ತೊಂದು ಜಾಗಕ್ಕೆ ಭಾಳ ಕಡೆ ವೇಗವಾಗಿ ಹರಡ್ತಾ ಇದೆ ಅಂದರೆ ಆ ಹರಡುವಿಕೆಯನ್ನು ನಿಯಂತ್ರಣ ಮಾಡೋಕ್ಕೆ ಟ್ಯಾಬ್ಲೆಟ್ಸ್ಗಳು ಅವೈಲೇಬಲ್ ಇರುತ್ತೆ. ಇಲ್ಲ, ಇದನ್ನ ಹೇಳಲಿಕ್ಕೂ ಆಗುದಿಲ್ಲ, ಕಷ್ಟ ಆಗ್ತದ. ಇವತ್ತು ಬಂದಿರೋರು ಅಲೋಪತಿ ಡಾಕ್ಟರ್. ಅಲ್ಲದೆ ಬಹಳಷ್ಟು ಜನ ಬರೀ ಆಯುರ್ವೇದಿಕ್ ಇದಿರುತ್ತೆ ಅದು. ಹಲೋ, ಹಲೋ, ನಮಸ್ತೆ ಡಾಕ್ಟರ್, ಹೇಳ್ರಿ ತಮ್ಮ ಹೆಸರು. ಈಗ ಮೇಡಮ್ ತಾವು ಹೇಳಿದ್ರಿ ಸಮಾಜದೊಳಗ ಅವ್ರು ಬೆಳಿಬೇಕು ಅವ್ರಾಗ್ಲೇ ಹೋಗಂತೇಳಿ ಒಂದ್ ಸಲಹೆ ಕೊಟ್ರಿ, ಅದು ಆದ್ರೂ ಒಳ್ಳೇದು. ಆದ್ರೆ ಅವ್ರ ಸಂಕೋಚ ಬಿಡಂಗಿಲ್ಲ ಮೇಡಮ್ ಅವ್ರು. ಅಲ್ಲ, ಬಿಡ್ಬೇಕು ಅಂತ ನಾವ್ ಹೇಳ್ತೀವಿ. ಅಲ್ಲ ಕರೆಕ್ಟ್, ಅವ್ರು ಬಿಡೋದಿಲ್ಲ, ಆದ್ರೂ ಬಿಟ್ಟರು ನಮ್ಮವರು ಹಂಗೆ ಇದಾರೆ, ನಮ್ಮವರು ಸೇರ್ಕೋಗಿಲ್ಲ. ಇಲ್ಲ ಅದ್ರೊಳಗ ಹೌದೌದು, ಸಮಾಜನು ಅವರನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು, ಅವರು ಅದೇ ತರ ಸಂಕೋಚ ಬಿಟ್ಟು ಹೊರಗಡೆ ಬರ್ಬೇಕು. ಇಬ್ರದ್ದು ಇರುತ್ತೆ, ಅವ್ರು ಹೊರಗೆ ಬರ್ಬೇಕು ಮೇಡಮ್, ನಂಬರ್ ಸೇರ್ಕೋಬೇಕು. ಅದೇನೆ ಇಬ್ಬರದು ಪಾತ್ರ ಇದೆ ಸೊಸೈಟಿನ. ಸೊಸೈಟಿಯಲ್ಲಿ ಅಲ್ಲ, ಸೊಸೈಟಿ ಅಂತೀರಿ ನೀವು, ನಾನು ನಿಮಗ ಮನೆಯಲ್ಲಿನ ಸದಸ್ಯರು ಕೂಡ ಅವರನ್ನ ಮುಕ್ತವಾಗಿ ಬೆರೀಲಿಕ್ಕೆ ಬಿಡಬೇಕು. ಎಷ್ಟೊಂದು ಮನೆಯಲ್ಲಿ ಕೂಡ ಇದನ್ನ ಒಂದು ತರ ತಾತ್ಸಾರ ಮಾಡ್ತಿರ್ತಾರೆ. ಹೌದು ಹೌದು ಮೇಡಮ್, ಅದನ್ನ ಹೇಳಿದ್ರು. ಇದನ್ನ ಎಲ್ಲರೂ ಸೇರಿದಾಗ ನಾವು ಬೆಳಿಲಿಕ್ಕೆ ಸಾಧ್ಯ ಅದ. ಇದನ್ನ ಪರಿಹಾರ ಮಾಡಕ್ ಸಾಧ್ಯ. ಹೌದು ಹೌದು. ಹಲೋ, ಹಲೋ, ನಮಸ್ತೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ಮೇಡಮ್ ನಮಸ್ತೆ, ಯಾರು ಮಾತಾಡೋದು? ಅದರಿಂದ ಹವೇ ಕಸ್ತೂರಮ್ಮ ಅಂತ ಮಾತಾಡೋದು. ಹೇಳ್ರಿ ಕಸ್ತೂರಮ್ಮ. ಇದು ನನ್ಗೆ ಸ್ವಲ್ಪ ನಂಗು ಐತಿ ಬಿಳಿ ಕಾಯಿಲೆ. ಇದು ಹಾಲು ಮೊಸರು ಉಳ್ಬಾರ್ದು ಅಂತಾರೆ ಸರೇನಾ ಅಂತ. ನಮಸ್ತೆ ಕಸ್ತೂರಮ್ಮ. ನಮಸ್ತೆ ಸರ್. ನಮಸ್ತೆ ಮೇಡಮ್, ನನ್ಗೆ ಐತೆ ಮೇಡಮ್ ಬಿಳಿ. ಮೊಸರು ಉಳ್ಬಾರ್ದು, ಹಾಲು ಮೊಸರು ಉಳ್ಬಾರ್ದು ಅಂತ ಬಹಳಷ್ಟು ಜನ ಆಹಾರ ಪದ್ಧತಿಗಳಿಂದ ಅಂತ ಹೇಳ್ತಾರಮ್ಮ. ಬಟ್ ಆ ಥರ ವೈಜ್ಞಾನಿಕವಾಗಿ ಆಹಾರ ಪದಾರ್ಥಗಳಿಂದ ಏನು ವಿಟಿಲಿಗು ಅಥವಾ ತುನ್ನು ಜಾಸ್ತಿ ಆಗೋದು ಆ ಥರ ಆಗೋದಿಲ್ಲ. ಅದು ಹಲೋ ಹಲೋ ಹೇಳ್ರಿ, ಯಾರು ಮಾತಾಡೋದು? ತಮ್ಮ ಹೆಸರು? ನಾ ಬದಾಮಿಯಿಂದ ಇಮ್ತಿಯಾಜ್ ಅಂತಂದು. ಹೇಳ್ರಿ ಇಮ್ತಿಯಾಜ್. ನನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ರೀ. ಹಾಂ ಹೇಳ್ರಿ, ಬೇಗ ಹೇಳ್ರಿ, ಟೈಮ್ ಆಗ್ತಾ ಬಂತು. ಹಾಂ ಹೌದಾ. ನಾನು ಸ್ವಲ್ಪ ಸಮಯದಿಂದ ಹಿಂದೆ ನಾನು ಡ್ರಿಂಕ್ಸ್ ಮಾಡ್ತಿದ್ದೆ. ಇವಾಗ ನಾನು ಬಿಟ್ಬಿಟ್ಟಿದ್ದೀನಿ, ಅದರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಾಕತ್ತೈತಿ. ಅಲ್ಲ, ಬಿಳುಪು ಏನಾದರೂ ಕಂಡಿದೇನು ಚರ್ಮದ ಮೇಲೆ? ಚರ್ಮದ ಮೇಲೆ ಏನು ಪ್ರಾಬ್ಲಮ್ಸ್ ಇಲ್ರಿ. ಹಾಂ, ಮತ್ತೆ ಇವತ್ತಿನ ವಿಷಯ ಆದದ, ಬೇರೆ ಪ್ರಾಬ್ಲಮ್ ಇದ್ರೆ ಬೇರೆ ಡಾಕ್ಟರ್ ಬಂದಾಗ ಕೇಳ್ರಿ. ಡಾಕ್ಟ್ರೆ, ಇನ್ನೂ ಕರೆಗಳು ಸಾಕಷ್ಟು ಕಾಯ್ತಾ ಇವೆ, ಸಮಯ ಆಗ್ತಾ ಬಂತು. ಕೊನೆಯದಾಗಿ ಒಂದು, ತಾವು ಒಬ್ಬ ಚರ್ಮ ರೋಗ ತಜ್ಞೆಯಾಗಿ ನಮ್ಮ ಸಮಾಜದಲ್ಲಿಯ ಜನರಿಗೆ ಈ ರೋಗದಿಂದ ಬಳಲ್ತಾ ಇರೋರಿಗೆ ಒಂದು ಸಂದೇಶವನ್ನು ಏನು ಕೊಡ್ತೀರಿ? ವಿಟ್ಟಿಲಿಗೂ ನಾ ಹೇಳ್ದಂಗೆ ಅಥವಾ ತೊನ್ನು ಅಂತ ಏನಂತೀವಿ ಅದು ಏನು ಜೀವಘಾತಕವಲ್ಲ. ಸೊ ವಿಟ್ಟಿಲಿಗೋದಿಂದ ನಮಗೆ ಯಾವುದೇ ಆರೋಗ್ಯದ ಅಪಾಯಗಳು ಉಂಟಾಗೋದಿಲ್ಲ. ಸೊ ವಿಟ್ಟಿಲಿಗೋ ಇರುವವರು ಬಳುತ್ತಿರುವವರು ನಾವು ಒಬ್ಬರು ಕಾಲರ್ ಹೇಳ್ದಂಗೆ ಸಮಾಜನೂ ಅವರನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು, ಅವರು ಸಂಕೋಚದಿಂದ ಹೊರಗಡೆ ಬಂದು ನಾರ್ಮಲ್ಲಾಗಿ ಜೀವನ ವ್ಯಕ್ತಪಡಿಸುವ ಹಕ್ಕು ಇರುತ್ತೆ ಅವ್ರಿಗೆ. ಧನ್ಯವಾದಗಳು ಡಾಕ್ಟರ್ ಸೌಮ್ಯಶ್ರೀ ಕೃಷ್ಣ ಅವರೇ, ಬಹಳ ಉತ್ತಮವಾದ ಉತ್ತರಗಳನ್ನು ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಕೇಳುಗರೇ, ಡಾಕ್ಟರ್ ಸೌಮ್ಯಶ್ರೀ ಕೃಷ್ಣ ಅವರು ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಚಿಕಿತ್ಸೆಗೆ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836247788. ಈ ವಾರದ ಬಹುಮಾನಿತ ಪ್ರಶ್ನೆ, ತೊನ್ನು ಯಾವ ಕೋಶ ಸೆಲ್ ನಾಶವಾದಾಗ ಸಂಭವಿಸುತ್ತದೆ? ಪ್ರಶ್ನೆ ಇನ್ನೊಂದು ಸಲ ಹೇಳ್ತೀನಿ, ತೊನ್ನು ಯಾವ ಕೋಶ ಅಥವಾ ಸೆಲ್ ನಾಶವಾದಾಗ ಸಂಭವಿಸುತ್ತದೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಸಂಪೂರ್ಣ ವಿಳಾಸದೊಂದಿಗೆ ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜ್, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕಾಗಿ ಪರಿಗಣಿಸಲಾಗ್ತದೆ. ಇನ್ನು ದಿನಾಂಕ 10/6/25 ಕೇಳಿದ ಪ್ರಶ್ನೆ, ಹರ್ನಿಯಾ ಕಾಯಿಲೆಗೆ ಕಾರಣಗಳೇನು ಅಂತ. ಸರಿಯಾದ ಉತ್ತರ, ಅತಿಯಾದ ಬೊಜ್ಜು, ಜಾಸ್ತಿ ತೂಕ ಇರೋದು, ದೀರ್ಘಕಾಲದ ಮಲಬದ್ಧತೆ, ಅತಿಯಾದ ಭಾರ ಎತ್ತೋದು.